ವಿಶೇಷವಾಗಿ ಅವರು ಕಬ್ಬನ್ನೇ ಬೆಳೀತಾ ಬಂದಿದ್ದಾರೆ. ಕಳೆದ 2 ವರ್ಷಗಳಿಂದ ಅವರು ಸಾವಯವ ಕೃಷಿಯಲ್ಲಿ ಕಬ್ಬನ್ನು ಬೆಳೆದು ಆ ಕಬ್ಬಿನಿಂದ ಬೆಲ್ಲವನ್ನು ಉತ್ಪಾದನೆ ಮಾಡಿ ಆ ಬೆಲ್ಲವನ್ನೇ ಮಾರುಕಟ್ಟೆಗೆ ಮಾರಾಟ ಮಾಡ್ತಾ ಅದರಿಂದ ಅವರು ಜೀವನೋಪಾಯವನ್ನು ಮಾಡ್ತಾಯಿದ್ದಾರೆ. ಈ ಬಗ್ಗೆ ಅವರ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಿದ್ದಾರೆ. ಮಂಜುನಾಥ್ ಅವರ ನಮಸ್ಕಾರ. ನಮಸ್ಕಾರ ಸರ್. ಮಂಜುನಾಥ್, ನಿಮ್ಮ ಒಂದಿಷ್ಟು ಸಂಕ್ಷಿಪ್ತ ಪರಿಚಯ ಮಾಡಿಕೊಡಿ ನಮ್ಮ ರೈತ ಬಾಂಧವರಿಗೆ. ನಮ್ಮ ಹೆಸರು ಮಂಜುನಾಥ್ ಹಳೆ ಮಲ್ಪಂಗಡಿ ಸರ್. ಟೆಂಕರ್ ಬರ್ಮಪ್ಪರ ಮಗ. ನಾವು 2 ಎಕರೆ 28 ಸೈಜ್ ಸರ್. ಅದರಲ್ಲಿ ನಾವು ಸಾವಯವ ಮಾಡ್ಕೊಂತ ಬರ್ತಿರೋದು 1 ಎಕರೆ. ಕೃಷಿ ಅನುಭವ ಮೊದಲು ಇತ್ತ? ಕೃಷಿ ಅನುಭವ ಕಡಿಮೆ ಇತ್ತು ಸರ್. ನಾನು ಇದ್ದಿಲ್ಲ, ನಮ್ಮ ಅಪ್ಪಾರು ತಿರ್ಕೊಂಡ್ರು, ಅವಾಗಲಿಂದ ನಾವು ಜಾಸ್ತಿ ಮಾಡ್ತಾ ಇದ್ದೀವಿ. ಅಂದ್ರೆ ನಿಮ್ಮ ತಂದೆಯವರು ಇದ್ದಾಗೆ ಅವರೇ ಮಾಡ್ತಾ ಇದ್ರು ಕೃಷಿ ವ್ಯವಸ್ಥೆ? ಆದ್ರೆ ಕೃಷಿ ಮಾಡ್ತಾ ಇದ್ರು, ಸಾವಯವ ಮಾಡ್ತಾ ಇದ್ದಿಲ್ಲ. ನಮಗೆ ಸಾವಯವದ ಬಗ್ಗೆ ಇಂಟ್ರೆಸ್ಟ್ ಇತ್ತಲ್ಲ, ಹಂಗಾಗಿ ನಾವು ಸಾವಯವದ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾ ಇದ್ದೀವಿ. ಯಾಕೆ ಈ ಸಾವಯವದ ಕಡೆಗೆ ಬಂದ್ರಿ ನೀವು ಸರ್? ನಮಗೆ ಈ ಕೆಮಿಕಲ್ ನಿಂತ ತಿಂದು ಬೇಸರ ಆಗ್ಬಿಡ ಸರ್. ನಾವು ನೋಡ್ತೀವಲ್ಲ, ಪಲ್ಯ ಆಗಲಿ ಯಾವುದೇ ಇರಲಿ, ಉಪ್ಪು ಹಾಕೋದಿರಲಿ, ದುಡ್ಡು ಕೊಟ್ಟು ತಗೊಂಬಂದು ವಿಷ ಹಾಕ್ತೀವಿ ನಾವು ನಮಗೆ ಗದ್ದಿಗೆ. ಒಟ್ಟಿಗೆ ಒಳ್ಳೆ ತಿಂತಾ ಇಲ್ಲ ಜನ. ನಮಗೆ ಏನು ತಿಳಿದೈತೆ ನಾವು ಮಾಡ್ಬೇಕಂತೇಳಿ ನಾವೇ ಫಸ್ಟ್ ಚೇಂಜ್ ಆಗ್ತಿತ್ತು. ನಮಗೆ ತಿಳಿದೈತೆ ನಾವು ಮಾಡ್ತಾಯಿದ್ವಿ ಸರ್ ಅಷ್ಟೇ. ಅಂದರೆ ನೀವು ಕೃಷಿ ಮಾಡೋದನ್ನು 2 ವರ್ಷಗಳಿಂದ ರೂಢಿ ಮಾಡ್ಕೊಂಡ್ರಿ? 3 ವರ್ಷ ಆಯ್ತು ಸರ್. ಜಾಸ್ತಿ ಮಾಡ್ತಿದ್ದಿಲ್ಲ, ಫಸ್ಟಿಗೆ ಹೋಗ್ತಿದ್ವಿ ಕಳೆ ಗಿಳಕ್ಕೆ. ಸಣ್ಣವರಿದ್ದಾಗ ಕಳೆಕ್ ಹೋಗ್ತಿದ್ವಿ, ನಮ್ಮ ಅಪ್ಪರಿದ್ದಾಗ ಬೇರೆಯವ್ರ ಕಳೆಕ್ ಹೋಗ್ತಿದ್ವಿ. ಈಗ ಎಲ್ಲ ಬಿಟ್ಟು ಈಗ ನಾವು ನಮ್ದೇ ಸ್ವಂತ ಮಾಡ್ತಿದೀವಲ್ಲ. ನಾನು ಬೇರೆ ಹೂವಿನ ವ್ಯಾಪಾರ ಮಾಡ್ತೀವಿ ಸರ್. ನಮ್ದು ಹೂವಿನ ವ್ಯಾಪಾರ ಮಾಡ್ಕೊಂತಾನೆ ಕೃಷಿದು ಮಾಡ್ಕೊಂತ ಹೋಗ್ತೀವಿ. ನಮ್ಮ ಅಣ್ಣ ಇದ್ದ ಸರ್, ನಮ್ಮ ಅಣ್ಣನೂ ಮಾಡ್ತಿದ್ದ. ನಾನು ಇಂಟ್ರೆಸ್ಟ್ ಕೊಟ್ಟಿದ್ದಕ್ಕೆ ಸಾವಯವ ಐತಲ್ಲ, ಉಪ್ಪಿಲ್ಲ, ಕಡಿಮೆ ಖರ್ಚು, ಪ್ಲಸ್ ಜನರಿಗೆ ಒಳ್ಳೇದು ಕೊಡ್ತೀವಿ ಅನ್ನೋ ಒಂದು ನಮಗೆ ಇಳುವರಿ ಕಡಿಮೆ ಐತಿದ್ರಲ್ಲಿ. ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತದನ್ನ ನಾವು ಹೆಂಗ್ ಮಾಡ್ತೀವಿ ಅದ್ರ ಮೇಲೆ ಹೋಗ್ತದ್ರಲ್ಲಿ. ನಾವು ಚೆನ್ನಾಗಿ ಮಾಡ್ಕೊಂಡ್ವಪ್ಪ ಅಂದ್ರೆ ಇಳುವರಿ ಸಾಕಷ್ಟು ಬರ್ತದೆ ಸರ್. ಇದ್ರ ಸಾವಯವದ ಬಗ್ಗೆ ನಿಮ್ಗೆ ಮಾಹಿತಿ ಆಗಿರ್ಬೋದು, ತರಬೇತಿ ಆಗಿರ್ಬೋದು, ಆ ತಿಳುವಳಿಕೆ ಎಲ್ಲಿಂದ ತಗೊಂಡ್ರಿ ಸರ್? ಫಸ್ಟು ನಮ್ಮ ಭವಾನಿ ನಾವೆಲ್ಟಿ ಅಂತೇಳಿ ರಾಘವೇಂದ್ರ ಸರ್ ಅಂತದಾರ, ಅವರು ಸಾವಯವ ಮಾಡಕ್ ಹೇಳಿದ್ರು ಸರ್ ಅಷ್ಟೇ. ನಮ್ಮ ಜೊತೆಗೆ ಸಖಿ ಸಂಸ್ಥೆ ಐತಲ್ಲ, ಸಖಿ ಸಂಸ್ಥೆಯವ್ರು ಏನು ಮಾಡಿದ್ರು, ಪ್ರತಿಯೊಂದನು ಇವತ್ತು ಏನೋ ಒಂದು ಉಳ ಬಿಡಲಿ ಇಲ್ಲ ಇದನ್ನ ಹಿಂಗೆ ಮಾಡ್ರಿ ಅಂತಂದು ಹೇಳೋದೆಲ್ಲ ಸಖಿ ಸಂಸ್ಥೆ ಇರೋ ಸರ್. ಇವತ್ತು ಯಾವುದೇ ಇರಲಿ, ಯಾವುದೇ ರೀತಿಯಿಂದ ನಮಗೆ ಏನೋ ಮಾಡಲಿ, ಹಿಂಗೆ ಐತಪ್ಪ ಅಂತಂದೇಳಿ ಅಂಕುಶ್ ಅಂತೇಳಿ, ಭಾಗ್ಯಲಕ್ಷ್ಮಿ ಮೇಡಮ್ ಆಗಲಿ, ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ಕೊಂತ ಬಂದಾರೆ ಸರ್. ಮಾಡ್ರಿ ಒಳ್ಳೇದಾಗ್ತತಿ, ನಿಮ್ಮ ಜೊತೆಗೆ ಇದ್ದರಿಗೆ ಕೂಡ ಹೇಳ್ರಿ ಅಂತಂದೇಳಿ ಸಖಿ ಸಂಸ್ಥೆಯಿಂದ ಭಾಳ ಹೆಲ್ಪ್ ಆಗಿದೆ ಸರ್ ನಮಗೆ. ಈ ಸಖಿ ಸಂಸ್ಥೆ ನಿಮ್ಗೆ ಯಾವಾಗ ಪರಿಚಯವಾಯಿತು, ಹೇಗೆ ಪರಿಚಯ ಆಯಿತು ಸರ್? ನಮ್ಮ ಅಣ್ಣರೊಬ್ಬರು ಸಾವಯವ ಮಾಡ್ಬೇಕಂತಿದ್ರು ಅಷ್ಟೇ. ಅವರು ಬದನೆಕಾಯಿ ಹಾಕಿದ್ರು, ಆ ಬದನೆಕಾಯಿ ಉಳಕ್ಕೆ ಇವರು ನಮ್ಮ ಅಣ್ಣರಲ್ಲಿಂದ ಪರಿಚಯ ಸರ್. ಹೊಸಪೇಟಾಗ್ಲಿಂದ ಅವ್ರು ಹೊಸಪೇಟಾರ ಬದನೆಕಾಯಿ ಹಾಕಿದ್ರು. ಇವ್ರು ಏನು ಮಾಡಿದ್ರು, ಉಳುಕ ಅಲ್ಲೇನೋ ಸಪ್ ಇದನ್ನು ಕೊಟ್ಟಿದ್ರು ಅಂತ ಸಾವಯವದ್ದು, ಅದು ನೋಡಿದ್ರಂತ ಅವ್ರು ನಮಗೆ ಪರಿಚಯ ಮಾಡಿಕೊಟ್ರು. ಪರಿಚಯ ಮಾಡಿಕೊಟ್ಟಾಗ್ಲಿಂದ ಇಲ್ಲಿ ಕರ್ಕೊಂಬಂದು ತೋರಿಸಿದ್ವಿ. ಅವ್ರಿಗೆ ತಿಳಿದದ್ದು ಅವ್ರು ಹೇಳಿದ್ರು ಸರ್, ನಮಗೆ ಭಾಳ ಹೆಲ್ಪ್ ಮಾಡ್ಯಾರ ಅವರು. ಸಖಿ ಸಂಸ್ಥೆಯಲ್ಲಿದ್ದ ಇವತ್ತೇನೋ ನಿಂಗೆ ಪ್ರಾಬ್ಲಮ್ ಐತೆ ಅಂತಂದೇಳಿ ಕರೆದಿವಪ್ಪ ಅಂದ್ರೆ ಹಿಂಗೆ ಏನು ಮಾಡ್ಬೇಕು ಸರ್ ಅಂತೇಳಿ ಕೇಳಿದರೆ ಅದಕ್ಕೆ ಆನ್ಸರ್ ಕಳಿಸ್ತಾರೆ ಅವರು. ಪಾಪ ನಮಗೆಲ್ಲ ಭಾಳ ಸಾವಯವ ಕೃಷಿ ಬಗ್ಗೆ ನಿಮಗೆ ತರಬೇತಿ ತೊಗೊಂಡಿದ್ದೀರಾ? ತರಬೇತಿ ಏನಿಲ್ಲ ಸರ್, ನಮಗೆ ಭಾಳ ಇಂಟ್ರೆಸ್ಟ್ ಕೊಟ್ಟು ನಾವೇ ಮಾಡ್ತದೆ ತರಬೇತಿ. ತಗೊಳೋದಾಗಲಿ ಈಗ ಇನ್ನೊಬ್ರು ಕೇಳಿದ್ರಪ್ಪ ಅಂದ್ರೆ ಈಗ 25 ಟನ್ ಇಳುವರಿ ಕಡಿಮೆ ಬಂದಿತ್ತಲ್ಲ, ಆ ಇಳುವರಿ ಕಡಿಮೆ ಬಂದಿದ್ದು ಮಾಡೋಕೆ ಇಂಟ್ರೆಸ್ಟ್ ಬರ್ತಿದ್ದಿಲ್ಲ ನಾವು, ನಮ್ಮ ಮನಸ್ಸಿಗೆ ಇರೋದಕ್ಕೋಸ್ಕರ ನಾವು ಮಾಡ್ತಾ ಇದ್ವಿ. ಅಂದರೆ ಈಗ ನೀವು 1 ಎಕರೆ ಕಬ್ಬನ್ನು ಸಾವಯವ ಮಾಡ್ತಾ ಇದ್ದೀರಿ, ಈ ಮೊದಲು ನೀವು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿನೇ ಕಬ್ಬನ್ನು ಬೆಳೆದಿದ್ರಿ, ಆಗಿಗೂ ಏನು ವ್ಯತ್ಯಾಸ ಕಂಡುಕೊಂಡ್ರಿ ಸರ್? ಇಳುವರಿ ಇದ್ರಾಗ ಕಡಿಮೆ ಬರ್ತತೆ, ನಮ್ಮ ಬೆಲ್ಲನ ಜಾಸ್ತಿ ತಗೊಳ್ತಾರೆ ಸರ್ ಅವರು, ಹೆಚ್ಚಿನ ಬೆಲೆಗೆ ಹೋಗ್ತತೆ. ಪ್ಲಸ್ ಪಾಯಿಂಟ್ ಜನರಿಗೆ ನಾವು ಒಳ್ಳೇದನ್ನು ಕೊಡ್ತದೀವಿ ಅಂತೇಳಿ, ಯಾರಿಗೆ ಕೊಡಲಿ ತಿನ್ನಕ್ಕೆ ಒಳ್ಳೇದನ್ನು ಕೊಡ್ತದೀವಿ ಅನ್ನೋದು ಒಂದು ನೆಮ್ಮದಿ ಐತೆ ನಮಗೆ, ಆತ್ಮತೃಪ್ತಿ ಅಂತಾರಲ್ಲ ಅದು ನಮಗೆ ಒಳ್ಳೇದು ಅನಿಸುತ್ತೆ ನಮಗೆ. ಜೊತೆಗೆ ನೀವು ರಾಸಾಯನಿಕ ಗೊಬ್ಬರಗಳ ಖರ್ಚು ಕಡಿಮೆ ಮಾಡ್ಕೊಂಡ್ರಿ? ಖರ್ಚು ಕಡಿಮೆ ಐತೆ ಸರ್. ಪ್ಲಸ್ ಪಾಯಿಂಟ್ ಏನೈತಪ್ಪ ಅಂತಂದ್ರೆ ಇದಕ್ಕೆ ಎಷ್ಟೇ ರೇಟ್ ಹೇಳಿ, ಲಾಸ್ಟ್ ಟೈಮ್ ಮಾರ್ಕೆಟಲ್ಲಿ ಬೆಲ್ಲ ಎಲ್ಲ 40 ರೂಪಾಯಿ ಇತ್ತು, ನಮ್ದು 60 ರೂಪಾಯಿಗೆ ಹೋಯ್ತು ಬೆಲ್ಲ ಹೋಗುತ್ತೆ. ಹಾಂ, 100 ರೂಪಾಯಿ ಕೂಡ ನಾವು ಸಾವಯವ ಮಾಡೋದು ನೋಡಿ, ನಮ್ಮ ಗದ್ದೆ ಪಕ್ಕಿಗಿರೋ ತಗೊಂಡ್ರಿ ಸರ್, ನಮ್ಮ ಗದ್ದೆ ಪಕ್ಕಿಗಿರೋರು, ನನಗೆ 1 ಕ್ವಿಂಟಲ್ ನಿನಗೆ 1 ಕ್ವಿಂಟಲ್ ಅಂತೇಳಿ ನಮ್ಮ ಗದ್ದೆ ಪಕ್ಕದಾಗಿರಲಿ ಅಂದ್ರೆ ನಾವು ಕಬ್ಬು ಬೆಳೀತಾರ ನೋಡಿ. ನಾನು ಲಾಸ್ಟ್ ಟೈಮ್ ಜೀವಾಮೃತನೆಲ್ಲ ಅಲ್ಲಿಂದ ಒತ್ತಿರೋ ಸರ್, 2 ಎಕರೆ ದೂರಲಿಂದ ಒತ್ತಿರೋದು ನಾವು. ಅಂದ್ರೆ ನಿಮಗೆ ಸ್ವಲ್ಪ ರಸ್ತೆ ಸಮಸ್ಯೆ ಇದೆ? ರಸ್ತೆ ಸಮಸ್ಯೆ ಇರೋದಕ್ಕೆ ಒತ್ಕೊಂಬಂದಿದ್ದೀವಿ ಸರ್. ನಾವು ಒತ್ಕೊಂಬಂದು ಜೀವಾಮೃತ ಮಾಡಿ ಹಾಕಿದ್ವಲ್ಲ, ಅವ್ರು ಜನ ನೋಡಿದ್ರು ಸರ್, ಆ ಜನ ನೋಡಿದ್ದು ಏನಾಯ್ತಪ್ಪ ಅಂತಂದ್ರೆ ಪ್ಲಸ್ ಪಾಯಿಂಟ್ ಆಯ್ತು ನಮಗೆ, ಅವರೇ ತಗಂದ್ರು ಬಹಳ ಜನ. 6,000 ರೂಪಾಯಿ ಅಂದ್ರೆ ಒಳ್ಳೆ ಬೆಲ್ಲ ಅಂತಂದೇಳಿ. ಈಗ ಎಷ್ಟು ಬೇಡಿಕೆ ಐತಂದ್ರೆ ಸರ್, ನನಗೆ 1 ಎಕರೆ ಅಲ್ಲ ಸರ್, 5 ಎಕರೆ ಗದ್ದೆಗಳು ಇದ್ರು ಕೂಡ ಮಾಡ್ಬೋದು. ಹಾ, ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದ್ರೆ 5 ಎಕರೆ ಗದ್ದೆ ಇತ್ತಪ್ಪ ಅಂದ್ರೆ ನಮಗೆ ಏನಾಗ್ತತಿ, ಉಪ್ಪಿಂದ ರಾಸಾಯನಿಕ ಗೊಬ್ಬರ ಕೊಂಡಂಗಿಲ್ಲ ಒಂದೇದು. ಎರಡನೇದು ಏನಪ್ಪ ಅಂತಂದ್ರೆ ಇಲ್ಲಿ ಲಾಭ ಜಾಸ್ತಿ ಆಗ್ತದೆ, ಕಷ್ಟ ಬಿದ್ದು ಮಾಡ್ಬೇಕಷ್ಟೇ. ಇದಕ್ಕೆ ಇದರಲ್ಲಿ ಜೀವಾಮೃತ ರೆಡಿ ಮಾಡ್ಕೊಳೋದು ನಮ್ಮ ಕೈಗೆ ಐತೆಲ್ಲ, ನಾವೇ ರೆಡಿ ಮಾಡ್ಕೊಂಡು ಮಾಡೋದಷ್ಟೇ ಇದು. ಹಳೆ ಪದ್ಧತಿ ಎಲ್ಲ ಮತ್ತೆ ನಾವೇ ರೆಡಿ ಮಾಡ್ಕೊಂಡು ಮಾಡ್ತಿದ್ರಂತೆ. ನಮ್ಗೆ ಹೇಳಿ ಈಗ ಸಾವಯವ ಕೃಷಿ ಮಾಡ್ಬೇಕು ಅಂದ್ರೆ ದನಕರುಗಳ ಅಗತ್ಯತೆ ಇರುತ್ತದೆ. ಈಗ ನಿಮ್ಮ ಮನೆಯಲ್ಲಿ ದನಕರುಗಳು ಇದಾವ? ನಮ್ಮನೇಲಿ ಇದೆ ಸರ್, ಎರಡು ಆಕಳ ಇದೆ ಸರ್, ಆಕಳಲ್ಲಿಂತಾನೆ ಮಾಡ್ತಾ ಇದ್ದೀವಿ ಸರ್ ನಾವು. ಈಗ ದನಕರುಗಳ ಕೊಟ್ಟಿಗೆ ಗೊಬ್ಬರ ಇದೆಲ್ಲದನ್ನು ಬಳಕೆ ಮಾಡ್ತಾ ಇದ್ರಿ? ಹೌದು ಸರ್, ಜೀವಾಮೃತ ಮಾಡಕ್ಕ ಸಗಣಿ ಪ್ಲಸ್ ಗೋಮೂತ್ರ ಎರಡು ಯೂಸ್ ಮಾಡ್ತಾ ಇದ್ದೀವಿ. ಅವನ್ನ ಸಂಗ್ರಹಿಸುವ ವಿಧಾನಗಳು ಏನ್ ಬಳಸ್ತಾ ಇದ್ರಿ ನೀವು, ಹೆಂಗೆ ಸಂಗ್ರಹಿಸ್ಕೊಳ್ತೀವಿ ಸರ್? ನಾವು ಒಂದು ತಗ್ಗು ಗುಂಡಿ ತೋಡಿ ಸರ್, ಗುಂಡಿ ತೋಡಿ ಒಂದು ಪೈಪ್ ಹಾಕೊಂಡ್ಬಿಟ್ಟಿವಿ ದನದ ಕೊಟ್ಟಿಗೆ. ದನದ ಕೊಟ್ಟಿಗೆಯಲ್ಲಿ ನಾವು ಬಂಡೆ ಹಾಕ್ಬಿಟ್ಟಿವಿ, ಆಕಳ ಕಟ್ಟಲ್ಲಿ ಏನ್ ಮಾಡಿವಿ ಬಂಡೆ ಹಾಕಿ ಸರ್, ಆಸ್ ಬಂಡೆ ಹಾಸಿ ಬಂಡೆಯಲ್ಲಿ ಕಟ್ಟಿ ಅಲ್ಲಿಂದ ಪೈಪ್ ಹಾಕಿ ಹೊರಗಡೆಗೆ ಒಂದು ಗುಂಡಿ ತೋಡಿ ಅಲ್ಲಿ ನಿಂದ್ರಬಾರ್ದು ಸರ್, ಆಕಳದ ಕಾಳ ನಿಂತ್ಕಂದ್ರೆ ಮತ್ತೆ ಹುಳ ಬೀಳ್ತಾವ. ಹಂಗಾಗಿ ಹೊರಗಾಗಿ ಗುಂಡಿ ಮಾಡಿ ಅದರಲ್ಲಿ ಬಕೆಟ್ ಇಟ್ಬಿಟ್ಟು ಸರ್, ಬಕೆಟ್ನಲ್ಲಿಂದ ನಾನು 20 ಲೀಟರ್ ಕ್ಯಾನ್ ಇದಾವ ಸರ್. ಅಲ್ಲಿಂದ ಮನೆಯಿಂದ ಜೀವಾಮೃತ ಮಾಡಾಗ ನಾನು ಏನು ಯೂಸ್ ಬೇಕಾದ ಟೈಮಿಗೆ ತಗೊಂಬಂದು ಅದ್ರಾಗೆ ಯೂಸ್ ಮಾಡ್ಕೊಂತ. ಈ ಜೀವಾಮೃತ ಮಾಡೋದು ಹೇಗೆ, ನೀವು ಇದನ್ನೆಲ್ಲಾದರೂ ಕಲ್ತ್ರ ಅಥವಾ ಹೇಗೆ, ನಿಮಗೆ ಇದು ಮಾಹಿತಿ ಎಲ್ಲಿಂದ ಬಂತು? ಸರ್ ರಾಘವೇಂದ್ರ ಸರ್ ಅಂತೇಳಿ ಅವರು ಯೂಟ್ಯೂಬ್ನಲ್ಲಿ ಬರ್ತತಿ ಪ್ಲಸ್, ಅದಾದ್ಮೇಲೆ ಬೆಳಗಾವ್ ಸೈಡ್ ಅವರು ಬೆಳಗಾವಲಿಂದ ಬಂದಿರೋರು, ಬೆಳಗಾವ್ ಸೈಡ್ ಎಲ್ಲ ಅವ್ರು ಹಂಗೆ ಬೆಳೆದಂತ ಹೇಳಿದ್ನಲ್ಲ ಫಸ್ಟ್ ರಾಘವೇಂದ್ರ ಸರ್ ಅಂತ ಅವ್ರು ಹೇಳಿದ್ರು. ಮತ್ತೆ ಅದಾದ್ಮೇಲೆ ಸಖಿ ಸಂಸ್ಥೆಯವನು ನಮಗೆ ಹಿಂಗಲ್ಲಪ್ಪ ಹಿಂಗೆ ಜಾಸ್ತಿ ಮಟ್ಟಕ್ಕೆ ಮಾಡ್ಬೇಕಂತಂದೇಳಿ ಹೇಳಿದ್ರು. ನಮಗೆ ಇಳುವರಿ ಬರ್ತಾ ಇದ್ದಿಲ್ಲ ಸರ್, ಸೈಜ್ ಕೂಡ ಭಾಳ ಸಣ್ಣದಿತ್ತು. ಇಲ್ಲಿ ಸಖಿ ಸಂಸ್ಥೆ ರಾಘವೇಂದ್ರ ಸರ್ ಹೇಳ್ದಾಗ್ಲಿದ್ದ ಏನಿತ್ತು ಸೈಜ್ ತೆಳಗಿತ್ತು. ಹೋದ ಸಲ ಈ ಸಲ ಇತ್ತಲ್ಲ ಸಖಿ ಸಂಸ್ಥೆ ಪ್ಲಸ್ ನಾವು ಮಾಡಿರೋದು ಇಬ್ರು ಆಂಧ್ರಲಿಂದ ಬಂದಿದ್ರು ಒಬ್ರು ಸಾರ್, ಅವರು ಸಖಿ ಸಂಸ್ಥೆಲಿಂದ ಕರೆಸಿದ್ರು, ಆಂಧ್ರಲಿಂದ ಬಂದು ಅವರು ಹೇಳ್ಕೊಟ್ರು ಹಿಂಗೆ ಮಾಡ್ಬೇಕಂತೇಳಿ. ಅದೊಂದು ಮಾಡ್ಕೊಂತ ಹೋಗ್ತದಿವಲ್ಲ ಸರ್, ಜಾಸ್ತಿ ಜೀವಾಮೃತ ಜಾಸ್ತಿ ಮಾಡ್ಕೊಂತ ಹೋಗ್ತದೆ, ಎಷ್ಟೆಷ್ಟು ಜಾಸ್ತಿ ಆಗ್ತದೆ. 400 ಲೀಟ್ರವರೆಗೆ ಮಾಡ್ತೀವಿ ಸರ್ ನಾವೀಗ ಜೀವಾಮೃತ. ಜೀವಾಮೃತವನ್ನು ಫಸ್ಟಿಗೆ 200 ಲೀಟ್ರ್, ಆಮೇಲೆ 220, ತಿಂಗಳ ತಿಂಗಳ 20-20 ಲೀಟ್ರ್ ಜಾಸ್ತಿ ಮಾಡ್ತೀವಿ ಸರ್. ಹಂಗಾಗಿ ನಮಗೆ ಇಳುವರಿ ಜಾಸ್ತಿ ಆಗ್ಬೋದು. ಈಗ ನಿಮಗೆ ಜೀವಾಮೃತ ಎಷ್ಟು ಪ್ರಮಾಣದಲ್ಲಿ ಬೇಕಾಗ್ತದೆ? 1 ಎಕರೆಗೆ ಸರ್ ಸ್ಟಾರ್ಟಿಂಗ್ ತಿಂಗಳಿಗೆ ಒಂದ್ಸಲ ಸರ್, ಇದು ಸ್ಟಾರ್ಟಿಂಗ್ ನಾವು ಬರೀ 200 ಲೀಟರ್ ಬೆಳೆದಿರೋದು. ಒಂದು ವರ್ಷ ಮಾಡಿದ್ರು ಕೂಡ ಒಂದು 200 ಲೀಟ್ರಲ್ಲೇ ಬೆಳೆದಿದ್ವಿ, ಅದು ಇಳುವರಿ ಕಡಿಮೆ ಇತ್ತು ಸರ್. ಈ ಸಲ ಏನು ಹೇಳಿದ್ರು ಸಖಿ ಸಂಸ್ಥೆಲಿಂದ ನಮಗೆ 200 ಲೀಟ್ರ್ ಹಾಕಿದ್ರೆ ದೊಡ್ಡದು ಕಬ್ಬಿಗೆ ಅದಕ್ಕೆ ಕರೆಕ್ಟ್ ಆಗಲ್ಲ ಅಂತ ಹೇಳಿದರು, ಸೈಜ್ ಬರಲ್ಲ ಅಂತ ಹೇಳಿದರು. ಅವ್ರು ಏನು ಮಾಡಿದರು ಡೋಸ್ ಜಾಸ್ತಿ ಮಾಡ್ಕೊಂತ ಹೋಗ್ಬೇಕಂತ ಹೇಳಿದರು. 400 ಲೀಟ್ರವರೆಗೆ ಮಾಡ್ತಾ ಇದ್ದೀವಿ ಸರ್. ಈಗ ಜೀವಾಮೃತ ಕೊಡೋ ವಿಧಾನ ಹೇಗೆ ಸರ್? ತಿಂಗಳಿಗೆ ಒಂದ್ಸಲ ಕೊಡ್ತೀವಿ ಸರ್. ಅದು ನೀರಿನ ಮೂಲಕ? ನೀರಿನ ಮೂಲಕ ಸರ್. ನೀರು ಕಟ್ಟುವಾಗ ನಮ್ಮಣ್ಣ ನಾವು ಇಬ್ಬರು ಇರ್ತೀವಿ, ಇಬ್ಬರು ಹರಿಸ್ಕೊಂಡು ನೀರು ಕಟ್ಕೊಂಡು ನೀರಿನ ಮುಖಾಂತರ ಮಿಕ್ಸ್ ಮಾಡಿಬಿಡ್ತೀವಿ. ಡೋಣಿ ಕಟ್ಸಿದ್ದೀನಿ ಸರ್ ನಾನು, ಒಂದು 10,500 ರೂಪಾಯಿ ಖರ್ಚು ಮಾಡಿ 6 ಅಡಿ ಆಗಲ್ಲ, 10 ಅಡಿ ಉದ್ದ ಐತೆ ಸರ್ ಡೋಣಿ ಕಟ್ಸಿ ಅದರಲ್ಲಿ ಹಾಕೊಂಬಿಡ್ತೀವಿ ಜೀವಾಮೃತ. 400 ಲೀಟ್ರವರೆಗೆ ಈಗ ದೊಡ್ಡದೈತೆ ಕಬ್ಬು, 400 ಲೀಟ್ರವರೆಗೆ ಅದರೊಳಗೆ ಹಾಕ್ಯಂದು ನೀರು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಪೈಪ್ ಮಾಡಿವಿ ಸರ್. ಆ ಡೋಣಿಗೆ ಪೈಪ್ ಇಟ್ಬಿಟ್ಟಿವಿ, ಅದಕ್ಕೆ ಇದ್ರಾಗ ಬಿಡ್ತೀವಿ ನೀರಿನ ಗುಂಟ ಬಿಟ್ಬಿಡ್ತೀವಿ ಸರ್. ಈಗ ಸಾಮಾನ್ಯವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಿಕೊಂಡು ಕಬ್ಬು ಬೆಳೆಯೋವರೆಗೂ ನಿಮಗೂ ಖರ್ಚಿನ ವ್ಯತ್ಯಾಸ ಎಷ್ಟಾಗ್ತದೆ ಸರ್? ನಾವು ಈಗ 2 ಎಕರೆಯಲ್ಲಿ 1 ಎಕರೆ ನಾನು ಮಾಡಿನಲ್ಲ ಸರ್, ಇನ್ನೊಬ್ರು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಸರ್. ಆ ಕಡೆದು 15,000 ರೂಪಾಯಿ ಖರ್ಚು ಜಾಸ್ತಿ ಐತೆ ಸರ್, ಉಪ್ಪಿಂದು 15,000 ನೆಟ್ ಅಮೌಂಟ್ ನಮಗೆ ಉಳಿತೈತೆ. ಪ್ಲಸ್ ಪಾಯಿಂಟ್ ಏನಾಗ್ತದೆ ಗೊತ್ತಾ ಸರ್, ಈ ಸಲ 2,000 ರೂಪಾಯಿ ಕಬ್ಬಿನ ರೇಟು, ನಾವು 2,000 ರೂಪಾಯಿ ಅವರೇ ಕಡ್ಕೊಂಡು ಹೋಗ್ತಾರೆ. ಅದಾದ್ರೆ ಹಬ್ಬ ಬಂದ 40 ಟನ್ ಆಗ್ತದೆ ಸರ್, 80,000 ರೂಪಾಯಿ ಆಗ್ತದೆ. ಈ ಬೆಲ್ಲ ನಾವು ಮಾಡಿಸಿದ್ರೆ ಇದೇ 25 ಟನ್ ಆಗಲಿ, ಹೋದ ಸಲ ಆದಂಗೆ ನಾವು ಹೇಳೋದು 25 ಕ್ವಿಂಟಲ್ ಬೆಲ್ಲ ಬರ್ತದೆ. 25 ಕ್ವಿಂಟಲ್ ಬೆಲ್ಲ ಬಂತಪ್ಪ ಅಂದ್ರೆ 6,000 ರೂಪಾಯಿದಂಗಂದ್ರೆ ನನಗೆ ಇದು ಜಾಸ್ತಿ ಅಮೌಂಟ್ ಬರ್ತದೆ, 1,50,000 ರೂಪಾಯಿ ದುಡ್ಡು ಬರ್ತದೆ ಸರ್. ಅಂದರೆ ಈಗ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಇಳುವರಿ ಹೆಚ್ಚು ತೆಗೆದ್ರೂ ಸಹಿತ, ಇಲ್ಲಿ ಸಾವಯವ ಕೃಷಿಯಲ್ಲಿ ಒಂದಿಷ್ಟು ಇಳುವರಿ ಕಡಿಮೆ ಆದರೂ ಸಹಿತ ನಿಮಗೆ ಬೆಲ್ಲದಲ್ಲಿ ಹೆಚ್ಚಿನ ಬೆಲೆ ಬರ್ತದೆ, ಲಾಭ ಅಷ್ಟೇ ಇದೆ? ಲಾಭ ಇನ್ನೂ ಜಾಸ್ತಿನೇ ಇದೆ ಸರ್, ಸಾವಯವ ಮಾಡ್ತಾ ಇರೋದ್ರಿಂದ ಪ್ಲಸ್ ಪಾಯಿಂಟೇ ಇದೆ ನಮಗೆ, ಲಾಭ ಇನ್ನೂ ಜಾಸ್ತಿನೇ ಇದೆ. ಲಾಭ ಜಾಸ್ತಿ ಇದೆ, ಖರ್ಚು ಕಡಿಮೆ ಆಗ್ತಾ ಹೋಗ್ತದೆ. ಹೌದು, ಖರ್ಚು ಕಡಿಮೆ ಆಗ್ತದೆ, ಇಳುವರಿ ಜಾಸ್ತಿ ಆಗ್ತದೆ ಸರ್. ಇವಾಗ ಈ ವರ್ಷ ಕಡಿಮೆ ಆಗೈತೆ 25 ಟನ್, ನೆಕ್ಸ್ಟ್ ವರ್ಷ ಈಗ ನಾನು ಈ ಕಬ್ಬು ಕಟಾವು ಮಾಡಿದ ಇದೆ ಅಲ್ಲ ಸರ್, ಬೆಳೆಯವ್ರು ಹೇಳ್ತಾರ 30 ಆಗ್ತದೆ 35 ಆಗ್ತದೆ ಅಂತ. ಈ ಸಲ ನಾವು ಕಬ್ಬು ಕಟಾವು ಮಾಡಿದ್ರಪ್ಪ ಅಂದ್ರೆ ನನಗೆ ಗೊತ್ತಾಗ್ತದೆ, ಜನರಿಗೆ ಗೊತ್ತಾಗ್ತದೆ, ಮತ್ತು ಅದಾದ್ಮೇಲೆ ಅದರಲ್ಲಿಂದ ಲಾಭ ಬಂದಿರೋದನ್ನು ಜನರಿಗೆ ಗೊತ್ತಾಗ್ತದೆ ಸರ್. ಈಗ ನೀವು ಮೊದಲು ಸಾವಯವ ಕೃಷಿಯಲ್ಲಿ ಕಬ್ಬು ಬೆಳಿಬೇಕು ಅಂತ ಅಂದಾಗ ಅಕ್ಕಪಕ್ಕದ ರೈತರು ನಿಮಗೆ ಯಾವ ರೀತಿ ಸ್ಪಂದಿಸಿದರು? ಸರ್ ಕೆಲವೊಬ್ರು ನಮಗೆ ನೋಡಿ ಇವ್ರು ಏನು ಮಾಡೋಕ್ಕಿಟ್ಬಿಟ್ರಪ್ಪ, ಕೆಲಸ ಇಲ್ಲದ ಕೆಲಸ, ನಾವು ಹೂವಿನ ವ್ಯಾಪಾರ ಮಾಡ್ತೀವಿ ಸರ್, ಅದನ್ನು ಮಾಡ್ಕೊಂಡು ಹೋದ್ರೆ ಸಾಕು ಅಂತಂದೇಳಿ ಕೆಲವೊಬ್ರು ಅಂದ್ಕೊಂಡ್ರು. ಕೆಲವೊಬ್ರು ಏ ನಮ್ಮ ಕಕ್ಕ ಬೈದೆ ಸರ್, ಅವ್ರದ್ದು ಗದಿಗಳು ಭಾಳ ಅದಾವೆ, ಇದನ್ನೆಲ್ಲ ಯಾಕೆ ಮಾಡೋಕೆ ಹೋಗ್ತೀನಿ ನೀನು, ಎಲ್ಲರೂ ಹೆಂಗೆ ಬೆಳೀತಾರೆ ಹಂಗೆ ಬೆಳೆ ಅಂತಂದೇಳಿ ಬೈದರು. ಅವ್ರಿಗೆ ತಿಳಿದ್ರು, ಅವ್ರು ಹೇಳಿದ್ರು ನಮ್ಮ ಕಕ್ಕರು ನಾವಿದ್ದು ಇಲ್ಲ ಕಕ್ಕ ಒಂದು ಸ್ವಲ್ಪ ನೋಡ್ತೀನಿ ಅಂತಂದೇಳಿ ಒಂದು 1/2 ಎಕರೆ ನಾವು ಮಾಡ್ಕೋಬೇಕಿಲ್ಲ ಅಂತ ಹೇಳಿದ್ರು ಸರ್. ಅವರು 1/2 ಎಕರೆ ಮಾಡ್ಕೊಳಕ್ಕೆ ನಮಗೆ ಇಂಟ್ರೆಸ್ಟ್ ಇದ್ದಿಲ್ಲ, 1 ಎಕರೆ ಮಾಡಿಬಿಡೋಣ ಅಂತಂದೇಳಿ ಆಯ್ತು ಕಕ್ಕ, 1 ಎಕರೆ ಪಟ್ಟೆಯಲ್ಲಿ ಇರೋದು, ಪಟ್ಟೆಯಾಗ ಮತ್ತೆ ಅರ್ಧ ಮಾಡೋಕ್ಕೆ ಬರಲ್ಲ ಅಂತಂದೇಳಿ 1 ಎಕರೆ ಮಾಡಿದ್ವಿ ಸರ್. ಅಷ್ಟು 1 ಎಕರೆ ಮಾಡೋಕ್ಕೆ ಇಂಟ್ರೆಸ್ಟ್ ಬಂತು ಮಾಡಿದ್ವಿ. ನಮ್ಮ ಕಕ್ಕರಿಗೆ ಹೇಳ್ಕೊಂಡ್ವಿ ಏನೋ ಒಂದು. ಈಗ ಅವರು ಖುಷಿಯಾಗಿದೆಯಾ? ಅವರು ಖುಷಿಯಾಗಿದ್ದಾರೆ ಸರ್, ಅವರೇ 2 ಕ್ವಿಂಟಲ್ ಬೆಲ್ಲ ತಗೊಂಡಿದ್ದಾರೆ ಸರ್ ನಮ್ಮ ಹತ್ರ, ಅದೇ ಹೇಳಿದ ರೇಟಿಗೆ ತಗೊಂಡಾರ. ನಾವ್ ಹೇಳದೆ ಬೇಡ 25 ಕ್ವಿಂಟಲ್ ಆಗಿದೆ ಅಂತ ಹೇಳಿದ್ಕೆ ಅವರೇ 2 ಕ್ವಿಂಟಲ್ ಬೆಲ್ಲ ತಾಂಡಾರ. ಅವ್ರು ಬೇರೆ ಕೊಡಿಸ್ಯಾರ ನಮಗ, ನಮ್ಮ ಅಕ್ಕಪಕ್ಕದಾರ ತಾಂಡಾರ ಸರ್. ನಮಗೆ ಒಂದು 10 ಕ್ವಿಂಟಲ್ ಅಂದ್ರೆ ಬೆಲ್ಲ ಮಾರಿದೀನಿ ನಾನು ಅವ್ರಿಗೆ. ಈಗ ಬೆಲ್ಲ ತಯಾರಿಕೆ ನೀವೇ ಮಾಡ್ತೀರಾ ಬೇರೆ ಕಡೆ ಮಾಡಿಸ್ತೀರಾ ಸರ್? ನಾನು ಗಾಣದಲ್ಲಿ ಮಾಡಿಸ್ತೀನಿ, ಅದನ್ನು ಹಳೆ ಕಾಲದ ಪದ್ಧತಿಯಲ್ಲೇ ಮಾಡಿಸ್ತೀನಿ. ಅಂದ್ರೆ ಈಗ ಚಕ್ಕೆ ಪೌಡರ್ ಅಂತೇಳಿ ಬಂದ ಸರ್, ಅದೆಲ್ಲ ಯೂಸ್ ಮಾಡಿಸಲ್ಲ. ಲಾಸ್ಟ್ ಟೈಮ್ ಏನ್ ಮಾಡಿದೀನಿ ಸರ್, 25 ಕೆಜಿಗೆ 1.5 ಕೆಜಿ ತುಪ್ಪ ಹಾಕಿಸಿದೀನಿ ಸರ್. ಅವ್ರ ಎಣ್ಣೆ ತಂದು ಕೊಡ ಅಂದ್ರೆ ತುಪ್ಪ ತಂದು ಕೊಡ್ತ ಅಂತೇಳಿ ತುಪ್ಪ ತಂದು ಕೊಟ್ಟೆ. ತುಪ್ಪ ಹಾಕ್ಸಿದ್ದೆ, ತುಪ್ಪ ಹಾಕ್ಸಿ ಅದಾದ್ಮೇಲೆ ಏನ್ ಮಾಡಿದೆ, ಸುಣ್ಣ ತರಿಸಿದ್ದೆ. ನಾವು ಅಡಿಕೆಯಲ್ಲಿ ಹಳೆ ಪದ್ಧತಿಯಲ್ಲಿ ಏನ್ ಮಾಡ್ತಿದ್ವಿ, ಸೋಡಾ ಪುಡಿ ಸುಣ್ಣ ಇಷ್ಟೇ ಹಾಕ್ಸಿದ್ ಸರ್, ಮತ್ತೇನು ಹಾಕ್ಸಿಲ್ಲ. ನಾವು ಎದುರಿಸಲ್ಲ ಅಂದ್ರೆ ಈಗ ಸೆಕ್ಕೆ ಪೌಡರ್ ಕಲರ್ ಬರ್ತದೆ ಸರ್, ಆದ್ರೆ ಮತ್ತೆ ಅದು ಕೆಮಿಕಲ್ ಆಗ್ತದೆ. ಅದಕ್ಕೆ ಕೆಮಿಕಲ್ ಊಟ ಯೂಸ್ ಮಾಡ್ಬಾರ್ದು. ನಾವು ಇವತ್ತು ಸಾವಯವ ಕಬ್ಬು ಬೆಳಿತೀವಿ ಅಂದ್ರೆ ಬೆಲ್ಲ ಊಟ ಸಾವಯವ ಪದ್ಧತಿಯಲ್ಲೇ ಮಾಡಿಕೊಡ್ಬೇಕು ಅಂತೇಳಿ ಆ ಥರ ಮಾಡಿದ್ದೀವಿ ಸರ್. ಈಗ ನೀವು ಬೆಲ್ಲ ಬೇರೆ ಕಡೆ ಮಾಡಿಸ್ತೀರಲ್ವಾ, ಅಲ್ಲೇ ನೀವೇ ಮುಂದೆ ನಿಂತ್ಕೊಂಡಿದ್ದು ಎಲ್ಲದನ್ನು ಜವಾಬ್ದಾರಿಯಿಂದ ನೋಡ್ಕೊಂಡು ಮಾಡಿಸ್ತೀರಾ ಅಥವಾ ಅವ್ರಿಗೆ ಹೇಳಿದರೆ ಅವ್ರ ಜವಾಬ್ದಾರಿಯಿಂದ ಮಾಡಿಕೊಡ್ತಾರ? ಸರ್, ನಾನು ಫಸ್ಟ್ನೇ ಸಲ ಮಾಡಿಸಿದ್ದು, ಒಂದೇ ಸಲ ಬೆಲ್ಲ ಮಾಡಿಸಿದ್ದೀನಿ, ನಾನೇ ನಿಂತ್ಕೊಂಡು ನಾನೇ ಖುದ್ದಾಗಿ ಮಾಡಿಸಿದ್ದೀನಿ ಸರ್. ಯಾಕಪ್ಪ ಅಂದ್ರೆ ನನಗೊಂದು ಕುತೂಹಲ ಇತ್ತು, ನಾನು ಮಾಡಿಸ್ಬೇಕು ನಾವು ಮಾಡ್ಬೇಕು, ಇಂಟ್ರೆಸ್ಟ್ ಕೊಟ್ಟು ಮಾಡ್ಬೇಕು ಅಂದ್ಕೊಂಡಿದ್ವಿ. ಅದಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಇದ್ರಾಗ ಏನಾಗ್ಬಿಡುತ್ತಂದ್ರೆ ಈ ಆಸಕ್ತಿ. ನಾನು ಅವತ್ತೇನು ನಾನು ಒಬ್ಬನೇ ನಿಂತ್ಕೊಂಡು ಮಾಡಿದ್ದೀನಿ, ಮಾಡಿದ್ದು ದೊಡ್ಡದಲ್ಲ. ಇವತ್ತು ಕೇಳ್ತಿದ್ದಾರೆ ಜನ, ಹೆಂಗೆ ಕೇಳ್ತಿದ್ರು ಗೊತ್ತಾ ಸರ್? ನಿಮ್ಮೆಲ್ಲ ಇವತ್ತು ಬಂತಪ್ಪ ಅಂದ್ರೆ ನಂದು 2 ಕ್ವಿಂಟಲ್ ಅಲ್ಲ, 200 ಕ್ವಿಂಟಲ್ ಇದ್ರೂ ಮಾರೋಂಥ ಒಂದು ಶಕ್ತಿ ಐತಿ, ಕೆಪಾಸಿಟಿ ಐತಿ, 5 ಎಕರೆ ಇದ್ರೂ ಮಾಡೋಂಥ ಒಂದು ಇಂಟ್ರೆಸ್ಟ್ ಐತಿ ನಮ್ಗೆ. ಈಗ ಆ ಲೆಕ್ಕಕ್ಕೆ ಬಂದ್ಬಿಡತ್ತೆ. ಅದಾದ್ಮೇಲೆ ಪ್ಲಸ್ ಪಾಯಿಂಟ್ ಐತಲ್ಲ ಸರ್, ರೈತರಿಗೆ ಇದ್ರಾಗ ಲಾಭ ಐತೆ, ಇದು ಒಳ್ಳೇದು ಕೊಡ್ತೀವಿ, ಪ್ಲಸ್ ಲಾಭನೂ ಐತೆ ನಮಗೆ. ಈಗ ನೀವು ಸಾವಯವ ಕೃಷಿಯಲ್ಲಿ ಕಬ್ಬು ಬೆಳೀತಾ ಇರೋದ್ರಿಂದ ನಿಮ್ಮ ಭೂಮಿಯ ಮಣ್ಣಿನ ಫಲವತ್ತತೆ ಇದರಲ್ಲೆಲ್ಲ ಬದಲಾವಣೆ ಕಂಡುಕೊಂಡಿದ್ದೀರಾ? ಸರ್, ಭಾಳ ಕಂಡ್ಕೊಂಡಿದ್ದೀನಿ ಸರ್. 1 ಎಕರೆಯಲ್ಲಿ ನಾವು ಇದನ್ನ ಮಣ್ಣಿಟ್ಟು ಇದನ್ನ ಬಿಚ್ಚಮಾಡಿಕೆ ಓಡಿಸ್ತೀವಿ ಸರ್. 3 ತಿಂಗಳಿಗೆ ಒಂದ್ಸಲ ಕಬ್ಬು ಕಡ್ದಿವಲ್ಲ, ಕಡ್ದ್ಮೇಲೆ ಕಟಾವು ಮಾಡಿದ್ಮೇಲೆ ಬಿಚ್ಚಮಾಡಿಕೆ ಓಡಿಸ್ತೀವಿ. ಆ ಬಿಚ್ಚಮಾಡಿಕೆ ಓಡಿಸ್ಬೇಕಾದ್ರೆ ಇದರಲ್ಲಿ ಅಡ್ಡಾಡಿದ್ರೆ ಸಾಕು ಮೆತ್ತಗೆ ಅನಿಸತ್ತೆ ಸರ್. ನಾವು ಜೀವಾಮೃತ ಬಿಟ್ಟು ಅಲ್ಲಿ ಮೆತ್ತಗೆ ಅನಿಸತ್ತೆ, ರಾಸಾಯನಿಕ ಯೂಸ್ ಮಾಡಿದಲ್ಲಿ ಒಂಥರ ಮುಳ್ಳು ಚುಚ್ಚಿದಂಗೆ ಆಗ್ತದೆ ಸರ್. ಬೇಕಂದ್ರೆ ಕೆಲವೊಬ್ರು ಟೆಸ್ಟ್ ಕೂಡ ಮಾಡ್ಬೋದು, ಅದರಲ್ಲೇನಿಲ್ಲ. ಈಗ ಕಬ್ಬು ಕಡ್ದ್ಮೇಲೆ ಟೆಸ್ಟ್ ಮಾಡಿದ್ರಪ್ಪ ಅಂದ್ರೆ ಅವ್ರಿಗೂ ಗೊತ್ತಾಗ್ತದೆ, ನಮಗೆ ಮೈಂಡ್ನಾಗ ಒಂದು ಸ್ಪರ್ಶನೆ ಬೇರೆ ಆಗ್ತದೆ ನಮ್ಗೆ ಅದೆಲ್ಲ ಅಡ್ಡಾಡಿದ್ರೆ. ಈಗ ಮಂಜುನಾಥ್, ಈಗ ನಿಮ್ಮಂಥ ಯುವಕರು ಕೃಷಿ ಮಾಡಬೇಕು ಅಂತ ಮುಂದೆ ಬರ್ತಾ ಇರ್ತಾರಂತ ಇಟ್ಕೊಳ್ಳಿ, ಅವ್ರಿಗೆ ಎಲ್ಲೋ ಒಂದು ಕಡೆಗೆ ಕೃಷಿಯ ಹೆಚ್ಚು ವೆಚ್ಚದಾಯಕವಾಗ್ತದೆ, ಈ ಥರದ್ದೆಲ್ಲ ಭಯ ಕಾಡ್ತಾ ಇರ್ತವೆ, ಅಂಥ ಯುವಕರಿಗೆ ನೀವು ಏನು ಹೇಳಕ್ಕೆ ಬಯಸ್ತೀರಿ? ಸರ್, ಅಂಥ ಯುವಕರಿಗೆ ಸಾವಯವ ಮಾಡೋದು ಒಳ್ಳೇದು, ಅದಾದ್ಮೇಲೆ ಪ್ಲಸ್ ಪಾಯಿಂಟ್ ನಾವು ಎಲ್ಲರಿಗೂ ಒಳ್ಳೇದನ್ನು ಕೊಡ್ಬೇಕು. ನಾವು ಇವತ್ತು ಕಬ್ಬು ಬೆಳೀಲಿ, ನೆಲ್ಲು ಬೆಳೀಲಿ, ಏನೇ ಬೆಳೀಲಿ ಸರ್, ನಮ್ಮ ಕೈಲಿ ಯಾವ್ದು ಆಗ್ತದೆ ಅದನ್ನು ಸಾವಯವ ಮಾಡಿದ್ವಿ ಅಂದ್ರೆ ಕಷ್ಟ ಬೀಳ್ಬೇಕು ಸರ್. ಇದ್ರಾಗ ಕಷ್ಟ ಐತೆ, ಆದ್ರೆ ಸ್ವಲ್ಪ ನಾವು ಅದನ್ನು ಇಂಟ್ರೆಸ್ಟ್ ಕೊಟ್ಟು ಮಾಡಿದೇವಪ್ಪ ಅಂದ್ರೆ ನಮಗೆ ಬೆಲೆನೂ ಕೊಡ್ತಾರಲ್ಲ ಜನ. ಅವತ್ತು ನಾವು ಸಾವಯವ ಮಾಡಿವಿ ಅಂತೇಳಿ ನಾವು ಬೆಳೆದ್ರೆ ಅಂದ್ರೆ ಅದಕ್ಕೆ ಬೆಲೆ ಕೊಡ್ತಾರ ಜನ. ಸಾಕಷ್ಟು ಜನ ಇದ್ದಾರೆ ಸಾವಯವದ್ದು ಅಂತೇಳಿ ಏನೋ ಇದು ಮಾಡಿದ್ವಿ ಅಂದ್ರೆ ನಾವು ಮಾಡೋದ್ರಾಗ ಬೆಲೆ ಕೊಟ್ಟೆ ಕೊಡ್ತಾರೆ. ಕಷ್ಟ ಬಿದ್ದು ಮಾಡ್ಬೇಕು ಸರ್ ಅಷ್ಟೇ. ಹೊಸ ಯುವಕರು ಮಾಡ್ತಕ್ಕಂಥವ್ರಿಗೆ ನಾವು ಹೇಳೋದಿಷ್ಟೇ, ಇಂಟ್ರೆಸ್ಟ್ ಕೊಟ್ಟು ಮಾಡಿರಿ, ಒಳ್ಳೆ ರೀತಿಯಿಂದ ಆದಾಯ ಐತಿ, ಒಳ್ಳೆ ರೀತಿಯಿಂದ ಕಷ್ಟ ಬೀಳ್ಬೇಕು ಮಾಡ್ಕೋಬೇಕು. ಹಳೆ ಪದ್ಧತಿ ಸರ್, ಹಳೆ ಜನ ಹೆಂಗಪ್ಪ ಅಂದ್ರೆ ಕಷ್ಟ ಬೀಳ್ತಿದ್ರು ದುಡ್ತಾ ಅಂತಂದ್ರು. ನಿಮ್ಮ ಕುಟುಂಬದ ಬಗ್ಗೆ ಹೇಳಿ, ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಿ, ಈ ಕೃಷಿಯಲ್ಲಿ ಎಷ್ಟು ಜನ ತೊಡಕೊಳ್ತೀರಿ, ವಿದ್ಯಾಭ್ಯಾಸದಲ್ಲಿ ಯಾರು ನಿಮ್ಮ ಕುಟುಂಬದವರು ತೊಡಕೊಂಡಿದ್ದಾರೆ, ಒಂದಿಷ್ಟು ಪರಿಚಯ ಮಾಡ್ಕೊಡಿ. ಸರ್, ನಮ್ಮ ತಂದೆಯವರು ತಿರ್ಕೊಂಡಿದ್ದಾರೆ ಸರ್, ಅಮ್ಮ ಮನೆಯಾಗಿರ್ತಾರೆ. ನಾವು 3 ಅಣ್ಣ ತಮ್ಮಳು ಸರ್, ಗಂಡು ಮಕ್ಕಳೇ. ಹನುಮಂತಣ್ಣ ಅಂತೇಳಿ ಗದ್ದೆಗೆ ಕೆಲಸ ಮಾಡ್ತಾರೆ ಅವರು. ಅವರೇ ಜಾಸ್ತಿ ನೀರು ಮಾಡೋದು, ಕಳೆ ತೆಗ್ಸೋದು ಎಲ್ಲ ಅವ್ರದೇ ಸರ್ ಕೆಲಸ. ಕೂಡಿದ್ದೀರಿ? ಎಲ್ಲ ಕೂಡಿದ್ದೀವಿ ಸರ್, 3 ಅಣ್ಣ ತಮ್ಮಳು. ಹೂವಿನ ವ್ಯಾಪಾರನೂ ಮಾಡ್ತೀವಿ, ಪ್ಲಸ್ ಇದು ಗದ್ದಿದ್ದು ನಮ್ದೇನು ಭಾಳ ಇಲ್ಲ ಸರ್, ಹಳೆ 3 ಪರ್ಸೆಂಟ್ಸ್ ಇದೊಂದೇ ಅಲ್ಲ ಅಂತೇಳಿ. ಇದ್ರಾಗ ನಾನು 10 ರೂಪಾಯಿ ಉಳಿಸ್ಬೇಕಂತೇಳಿ. ಇವತ್ತು ಜನರಿಗೆ ಹೆಂಗಾಗತ್ತಪ್ಪ ಅಂದ್ರೆ ಏ ರೊಕ್ಕದವು ಮಾಡ್ತಾರಂತ ಅವ್ರು ತಿಳ್ಕೊಂಡಿದ್ದಾರೆ ಸರ್. ಆದರೆ ಇಲ್ಲಿ ನಾನು ದುಡ್ಡು ಉಳಿಸ್ತದೀನಿ ಸರ್, ರಾಸಾಯನಿಕ ದುಡ್ಡು ಕೊಟ್ಟು ತಗೊಂಬರ್ಬೇಕು ಸರ್. 15,000 ರೂಪಾಯಿ ಆ ಕಡೆ ಗದ್ದಿಗೆ ನಮ್ಮ ಮಣ್ಣ ಬೇಡ ಅಂತೇಳಿದ್ದು ಹೋದ ಸಲ. ಏನಂತೇಳಿದ್ರು ಏ ನೀನು ಮಾಡ್ಕೆ ನಿಂದು ಬೇಕಂದ್ರೆ ಅಂತೇಳಿ ಈ ಸಲ ಕೂಡ ಈ ವರ್ಷ ಏನಂತದ ನಮ್ಮ ಮಣ್ಣ ಇಲ್ಲಪ್ಪ ಬೇಡ ಎಲ್ಲೋದೋ ಮಾಡಿಬಿಡೋಣ ಅಂತೇಳಿ ಆ ಥರ ರೆಡಿಯಾಗಿನ ಸರ್. ಬೆಲ್ಲಕ್ಕೆ ಬೇಡಿಕೆ ಇರೋದಕ್ಕೆ ಅದಕ್ಕೆ ಬೆಲ್ಲ ಕೇಳೋದಕ್ಕೆ 6,000 ಹೇಳಿದ್ರು ಕೂಡ ಬೆಲ್ಲ ಕೇಳ್ತದಾರೆ ಸರ್ ಜನ. ಯಾಕಪ್ಪ ಅಂದ್ರೆ ನಾನು ಕ್ವಾಲಿಟಿ ಕೊಟ್ಟಿನಿ ಸರ್, ನಾನು ಒಂದು ಹಳ್ಳು ಉಪ್ಪು ಹಾಕಿಲ್ಲ ಗದ್ದಿಗೆ. ಹಂಗಾಗಿ ಕ್ವಾಲಿಟಿ ಇರೋದಕ್ಕೋಸ್ಕರ ಅವ್ರು ನಮಗೆ ಇದು ಮಾಡ್ತಾ. ನಾವು 3 ಅಣ್ಣ ತಮ್ಮದ್ರಾಗ ನಮ್ಮ ತಮ್ಮ ಇದ್ದಾನೆ ಸರ್ ಅಂಗಡಿ ನೋಡ್ಕೊಂತ ಹೋಗ್ತಾನೆ ಸರ್. ನಾನು ಇಲ್ಲಿ ಬಂದು ಅಂಗಡಿ ಕೆಲಸ ಮಾಡ್ಕೊಂತ ನಮ್ಮ ತಮ್ಮ ಅಂಗಡಿ ಕೆಲಸ ಮಾಡ್ತಾನೆ. ನಮಗೆ ಬೇಕಂದಾಗ ಯಾವ್ದಕ್ಕನ ಮೊನ್ನೆ ಲಾಕ್ಡೌನ್ನಾಗ ನಮ್ಮ ತಮ್ಮನವರೆಲ್ಲ ಒಂದು ಟೋಟಲ್ ಒಂದು 5 ಜನ ಅದಾರ, ನಮ್ಮ ದೊಡ್ಡಮ್ಮನ ಮಕ್ಕಳು ಇಲ್ಲೇ ಅದಾರ್ರಿ, ಹೊಸಪೇಟೆ ಅಂಗಡಿ ಐತೆ. ಅವನು ಕೂಡ ನಮ್ದು ಕೆಲಸದ ಗದ್ದೆಗ 3 ತಿಂಗಳವರೆಗೆ ಭಾಳ ಕಷ್ಟ ಬಿದ್ದೀವಿ ಸರ್. ನಮ್ಮ ತಮ್ಮ ಕೂಡ ಮಾಡೋಣ ಸರ್. ಒಳ್ಳೇದು ಮಂಜುನಾಥ್, ನಮ್ಮ ಆಕಾಶವಾಣಿ ಹೊಸಪೇಟೆಯ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ನೀವು ಕಬ್ಬನ್ನು ಬೆಳೆದು ಸಾವಯವ ಬೆಲ್ಲವನ್ನು ತಯಾರಿಸಿ ಒಂದು ಉತ್ತಮವಾಗಿರ್ತಕ್ಕಂಥ ಉತ್ತಮ ಗುಣಮಟ್ಟದ ಒಂದು ಬೆಲ್ಲವನ್ನು ಮಾರಾಟ ಮಾಡ್ತಾ ಇದ್ರ ಮೂಲಕ ನೀವು ಒಂದಿಷ್ಟು ಆದಾಯವನ್ನು ಗಳಿಸ್ಕೊಳ್ತಾ ಜೊತೆಗೆ ನಿಮ್ಮ ಹೂವಿನ ವ್ಯಾಪಾರದಲ್ಲೂ ತೊಡ್ಕೊಂಡಿದ್ದೀರಾ, ಸಾವಯವ ಕೃಷಿಗೆ ಮುನ್ನುಗ್ಗಿದ್ದೀರಿ. ನಿಮ್ಮ ಈ ಸಾವಯವ ಕೃಷಿಯ ಒಂದಿಷ್ಟು ಇನ್ನೂ ಹೆಚ್ಚು ಮಾಡಲಿ ಅಂತ ಆಶಿಸ್ತಾ, ಮತ್ತು ಯಾರೇ ಬಂದರೂ ಸಹಿತ ಯುವಕರು ಸಾವಯವ ಕೃಷಿಯಲ್ಲಿ ನಾವು ಮಾಡ್ತೀವಿ ಅಂದರೆ ನೀವೆಲ್ಲರೂ ಮಾರ್ಗದರ್ಶನ ಮಾಡಿ ಅಂಥವ್ರಿಗೆಲ್ಲ ಪ್ರೋತ್ಸಾಹ ನೀಡಿ ಅಂತ ಆಶಿಸ್ತಾ ನಮ್ಮ ಈ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ಸಾವಯವ ಕೃಷಿಯಲ್ಲಿ ಕಬ್ಬಿನ ಬೆಳೆ ಬೇಸಾಯ ಕುರಿತು ಶ್ರೀ ಮಂಜುನಾಥ್ ಎಲ್ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಈ ಸಂದರ್ಶನದ ಸಂದರ್ಶಕರು ಎಂ ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಈಗ ಕೇಳೋಣ ಕೃಷಿ ಗೀತೆಗಳನ್ನು. ಹರಿ ಓದು ಹರಿ.